ಇದುವರೆಗೂ ನಮ್ಮ ನಿಲಯದಿಂದ ಕೆಲವು ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಆತ್ಮೀಯ ಅಭಿಮಾನದ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ಸಮಯ ಸರಿಯಾಗಿ 5:30.08. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿ ರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಮೊದಲಿಗೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನ್ವಾಣಿ ಕೃಷಿರಂಗದಲ್ಲಿ ಫಲಸಿರಿ, ತೋಟಗಾರಿಕಾ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತು ಬಾನುಲಿ ಸರಣಿಯಲ್ಲಿ ಕೃಷಿಯಲ್ಲಿ ಜೇನುಹುಳುಗಳ ಮಹತ್ವ ಹಾಗೂ ಜೇನುಗಾರಿಕೆಗೆ ಇಲಾಖೆಯ ಪ್ರೋತ್ಸಾಹದಾಯಕ ಯೋಜನೆಗಳ ಕುರಿತು ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಡಾ ಎಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂಧನ್. ಕರೆ ಮಾಡುವುದಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462289. ಎಸ್ಟಿಡಿ ಕ್ರಮಾಂಕ 08172. ಮೊದಲಿಗೆ ಕೆಲವು ಜಾಹೀರಾತುಗಳು. ದಂಪತಿಗಳಿಗೆ ಆಸರೆ ಸಂತಸ ಐವಿಎಫ್ ಅಂಡ್ ಎಂಡೋಸರ್ಜರಿ ಸೆಂಟರ್ ಮೈಸೂರು ಮತ್ತು ಹಾಸನ್. ಕಾಲ್ 9620000969. ಆತ್ಮನಿರ್ಭರ ಭಾರತ ಅಭಿಯಾನ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ರೂ.15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ, ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂ.10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂ.3 ಕೋಟಿ, ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಮಕಾನ್ ಬನಾತೆ ಸಮಯ ಲಾಪರವಾಹಿ ಭೂಕಂಪ ಮೇ ಮಹಂಗಿ ಪಡ ಸಕ್ತಿ ಹೈ. ಭೂಕಂಪ ಸೆ ಈಂಟ್ ಯಾ ಪತ್ಥರ್ ಕಿ ಚುನಾಯಿ ವಾಲೆ ಮಕಾನ್ ಮೇ ದರಾರೆ ನಾ ಆಯೆ, ಇಸ್ಲಿಯೆ ಆಪ್ ಲಿಂಟಲ್ ಔರ್ ಪ್ಲಿಂತ್ ಲೆವಲ್ ಪರ್ ಔರ್ ಜೋನ್ 5 ಕೆ ಮಕಾನ್ ಮೇ ಸಿಲ್ ಲೆವಲ್ ಪರ್ ಭಿ ಭೂಕಂಪ ಪಟ್ಟಿಯಾ ಲಗವಾಯೆ, ಹರ್ ಕೋನೆ ಔರ್ ಜೋಡ್ ಪರ್ ಖಡೇ ಸರಿಯೆ ಲಗವಾಯೆ. ಘರ್ ಸುರಕ್ಷಿತ್ ತೋ ಆಪ್ ಸುರಕ್ಷಿತ್, ಆಪ್ಕೆ ಹಿತ್ ಮೇ ತತ್ಪರ್ ಎನ್ಡಿಎಂಎ. ಸ್ಟಾರ್ಟ್ಅಪ್ ನ ಕನಸಿದು ಮನೆ ಬೇಕು ಸ್ವಂತದ್ದು, ಫಾರಿನ್ ನ ಡಿಗ್ರಿ ನಮ್ಮವರ ಜೊತೆ ರಜೇರಿ, ನನ್ ಕನಸು ಇದೆ ಅದೆಷ್ಟು ಎಷ್ಟು ಎಷ್ಟು ಎಷ್ಟು ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ, ಮೊದಲು ಎಲ್ಐಸಿ. ಈಗ ಕೇಳಿ ಕಿಸಾನ್ ವಾಣಿ ಕೃಷಿರಂಗದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರೀತಿಯ ಕೇಳುಗರೇ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಫಲಸಿರಿ ಸರಣಿಯಲ್ಲಿ ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರತಕ್ಕಂಥ ವಿಷಯ ಕೃಷಿಯಲ್ಲಿ ಜೇನುಹುಳುಗಳ ಮಹತ್ವ ಹಾಗೂ ಜೇನುಗಾರಿಕೆಗೆ ಇಲಾಖೆಯ ಪ್ರೋತ್ಸಾಹದಾಯಕ ಯೋಜನೆಗಳು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇವತ್ತು ನೇರ ಫೋನಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಇತ್ತೀಚಿನ ದಿವಸಗಳಲ್ಲಿ ಜೇನುಹುಳು ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಮಹತ್ವ ಬಂದಿದೆ. ಯಾಕೆ ಅಂತ ಹೇಳಿದರೆ, ನಮ್ಮ ಬೆಳೆ ಏನಿದೆಯೋ ಇದರ ಇಳುವರಿ ಹೆಚ್ಚಾಗಬೇಕು ಅಂತ ಹೇಳಿದರೆ ಜೇನು ಹುಳುಗಳ ಪಾತ್ರ ಅದರಲ್ಲಿ ಬಹಳ ದೊಡ್ಡದು. ದೊಡ್ಡ ದೊಡ್ಡ ಸಂಶೋಧಕರು, ವಿಜ್ಞಾನಿಗಳು ಹೇಳ್ತಾರೆ, ಜೇನು ಹುಳು ಈ ಭೂಮಿ ಮೇಲೆ ಇರಲಿಲ್ಲ ಅಂತ ಹೇಳಿದರೆ ನಮ್ಮ ಬದುಕು ಮುಂದೆ ಸಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಜೇನುಹುಳು ಸಾಕಾಣಿಕೆಗೆ ಈಗ ಹೆಚ್ಚು ಮಹತ್ವ ಬಂದಿದೆ. ಅನೇಕ ಕೃಷಿಕರು ಜೇನುಹುಳು ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಇಲಾಖೆಯು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡ್ತಾ ಇದೆ. ತೋಟಗಾರಿಕೆ ಇಲಾಖೆಯಿಂದ ಜೇನುಹುಳುಗಳ ಸಾಕಾಣಿಕೆಗೆ ಅನೇಕ ಪ್ರೋತ್ಸಾಹದಾಯಕ ಯೋಜನೆಗಳು ಕೂಡ ಇದ್ದಾವೆ. ಈ ಕೃಷಿಯಲ್ಲಿ ಜೇನುಹುಳುಗಳ ಮಹತ್ವ ಏನು, ಅವುಗಳಿಂದ ಏನೆಲ್ಲ ಉಪಯೋಗವನ್ನು ಮಾಡಿಕೊಳ್ಳಬಹುದು, ಇವತ್ತು ಅವುಗಳ ಸ್ಥಿತಿಗತಿ ಹೇಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ತಾನೆ. ತೋಟಗಾರಿಕೆ ಇಲಾಖೆಯಿಂದ ಜೇನುಗಾರಿಕೆಗೆ ಏನೆಲ್ಲ ಪ್ರೋತ್ಸಾಹದಾಯಕ ಯೋಜನೆಗಳಿದ್ದಾವೆ ಅನ್ನುವಂಥದ್ದನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ನೀವು ಕೂಡ ನೇರವಾಗಿ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರೊಂದಿಗೆ ಮಾತನಾಡಬಹುದು. ನೀವು ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 2452258, ಮತ್ತೊಂದು ಸಂಖ್ಯೆ 2462289, ಎಸ್ಟಿಡಿ ಕೋಡ್ ಸಂಖ್ಯೆ 08172. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಟ್ಟು ನಿಮ್ಮೊಂದಿಗೆ ಸಂವಾದವನ್ನ ಮಾಡಲಿಕ್ಕೆ ಈಗ ನಮ್ಮೊಂದಿಗೆ ಇದ್ದಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಹೆಚ್ ಆರ್ ಯೋಗೇಶ್ ಅವರು. ಯೋಗೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ. ಜೇನುಹುಳುಗಳಿಗೆ ಸಾಕಷ್ಟು ಮಹತ್ವ ಇದೆ ಅನ್ನುವಂತ ಮಾತನ್ನ ಇತ್ತೀಚೆಗೆ ನಾವು ಕೇಳ್ತಾ ಇದ್ದೇವೆ. ಹೌದು ಸರ್. ಏನು ಮಹತ್ವ ಇದೆ ಅನ್ನುವಂಥದ್ದನ್ನು ತಿಳಿಸ್ಕೊಡಿ ಸರ್. ಮೊದಲಿಗೆ ನಮ್ಮ ಹಾಸನ ಜಿಲ್ಲೆಯ ಎಲ್ಲ ಬೆಳೆಗಾರರಿಗೆ, ರೈತ ಬಾಂಧವರಿಗೆ, ರೈತ ಸ್ನೇಹಿತರಿಗೆ, ಮಿತ್ರರಿಗೆ 75ನೇ ಸ್ವತಂತ್ರೋತ್ಸವದ ಶುಭಾಶಯಗಳನ್ನ ಹೇಳ್ತಾ, ಜೇನು ಬಗ್ಗೆ ಈಗಾಗಲೇ ತಾವು ಹೇಳಿದ್ರಿ ಸರ್, ಒಂದು ವಾಕ್ಯ ಹೇಳಿದ್ರಿ, ಕನಿಷ್ಠ 3-4 ವರ್ಷ ಜೇನು ನಮ್ಮ ಭೂಮಿ ಮೇಲೆ ಇರಲ್ಲ ಅಂತ ಹೇಳಿದರೆ ನಮ್ಮ ಬದುಕಿಗೆ ನಶಿಸ್ತಾ ಹೋಗ್ತದೆ. ಜೇನು ಮಾನವನಿಗೆ, ಮನುಷ್ಯನಿಗೆ, ಪ್ರಾಣಿ ಸಂಕುಲಕ್ಕೆ ಅಷ್ಟೊಂದು ಅತ್ಯಗತ್ಯ. ಕಾರಣ ಜೇನು ಇಲ್ಲ ಅಂತ ಹೇಳಿದರೆ ಪರಿಸರದಲ್ಲಿ ಯಾವುದೇ ರೀತಿಯ ಹಣ್ಣು ಹಂಪಲುಗಳನ್ನ ಅಥವಾ ತರಕಾರಿಗಳನ್ನ ಅಥವಾ ದವಸ ಧಾನ್ಯಗಳನ್ನ ನೋಡಲಿಕ್ಕೆ ಅಸಾಧ್ಯ. ಕೆಲವೊಂದು ಬೆಳೆಗಳು ಸಂಪೂರ್ಣವಾಗಿ ಪಾಲಿನೇಷನ್ಗೆ ಅಂದರೆ ಪರಾಗಸ್ಪರ್ಶ ಕ್ರಿಯೆಗೆ ಸಂಪೂರ್ಣವಾಗಿ ಜೇನಿನ ಮೇಲೆ ಅವಲಂಬಿತವಾಗಿವೆ. 90% ಅಂದರೆ 90% ತರಕಾರಿ ಬೆಳೆಗಳು ಜೇನುಗಾರಿಕೆಗೆ, ಜೇನಿನ ಹುಳುಗಳ ಮೇಲೆ ಪರಾಗಸ್ಪರ್ಶ ಕ್ರಿಯೆಗೆ ಅವಲಂಬಿತವಾಗಿವೆ. ಜೊತೆಗೆ ನಮ್ಮ ಅನೇಕ ದವಸ ಧಾನ್ಯಗಳು, ಉದಾಹರಣೆಗೆ ಸೂರ್ಯಕಾಂತಿ, ಈ ರೀತಿ ಅನೇಕ ಬೆಳೆಗಳು, ಮತ್ತು ನಮ್ಮಲ್ಲಿ ಹಣ್ಣುಗಳು, ಸುಮಾರು ಹಣ್ಣಿನ ಬೆಳೆಗಳು ಜೇನಿನ ಹುಳದ ಮೇಲೆ ಪರಾಗಸ್ಪರ್ಶ ಕ್ರಿಯೆಗೆ ಅತ್ಯಗತ್ಯವಾಗಿದೆ. ಸೊ ಜೇನು ಕೆಲವೊಬ್ರು ಹೇಳ್ಬೋದು, ಜೇನು ನಮ್ಗೆ ಹೇಗೆ ಉಪಯೋಗ, ಏನು ಅದರಿಂದ ಏನು ಪ್ರಯೋಜನ ಕೇಳ್ಬೋದು. ಸೊ ನಾನು ಒಂದು ಸುಮಾರು ಸಮಾರಂಭಗಳು ಹೇಳ್ತಾ ಇರ್ತೀನಿ, ನಮ್ಮ ನಗರ ಪ್ರದೇಶದಲ್ಲಾಗಲಿ, ಇತ್ತೀಚೆಗೆ ಹಳ್ಳಿಗಳಲ್ಲೂ ಸಹ ನಾಯಿಯನ್ನು ಸಾಕಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹೌದು, ನಾಯಿ ಸಾಕೋದು ಬೇಡ ಅಂತ ಹೇಳೋದಿಲ್ಲ ನಾನು. ಸೊ ನಾಯಿಗಿಂತ ಹೆಚ್ಚಿಗೆ ನಮಗೆ ಈ ಜೇನು ಉಪಯೋಗ ಇದೆ. ಜೇನು ಉಪಯೋಗ ಅಂತ ಹೇಳಿದರೆ ನೀವು ನೋಡಿ, ಒಂದು ಜೇನನ್ನು ಸಾಕಿದರೆ ನಮ್ಮ ತೋಟದ ಬೆಳೆಗಳಲ್ಲಿ ಕನಿಷ್ಠ 25ರಿಂದ ಗರಿಷ್ಠ 90ರವರೆಗೆ ಇಳುವರಿ ಜಾಸ್ತಿ ಆಗ್ತದೆ. ಗರಿಷ್ಠ 90. ಕೆಲವೊಂದು ಬೆಳೆಗಳಲ್ಲಿ ನೀವು ಪರಾಗಸ್ಪರ್ಶ ಕ್ರಿಯೆ ನಡೆದಿಲ್ಲ ಅಂತ ಹೇಳಿದ್ರೆ ಆ ಹೂವುಗಳು ಕಾಯಿನೇ ಕಚ್ಚೋದಿಲ್ಲ. ಈಗ ನಿಮಗೆ ಸರ್ವೇ ಸಾಮಾನ್ಯವಾಗಿ ನಮ್ಮ ರೈತರಿಂದ ಸಮಸ್ಯೆಗಳ ಬಗ್ಗೆ ಅಥವಾ ಅವರ ಒಂದು ಬೆಳೆಗಳ ಬಗ್ಗೆ ಮಾಹಿತಿ ಸಿಗ್ತಾ ಇರ್ತದೆ. ಹೇಗಂತ ಹೇಳಿದ್ರೆ, ಕೆಲವೊಬ್ರು ಹೇಳ್ತಾರೆ, ಸರ್ ನಮ್ಮದು ಈ ಕುಂಬಳಕಾಯಿನಲ್ಲಿ ಅಥವಾ ಸೋರೆಕಾಯಿನಲ್ಲಿ ಅಥವಾ ಟೊಮೆಟೋದಲ್ಲಿ ಹೂವಾಯ್ತು ಸರ್, ಹೂವು ಬರೀ ಕೇವಲ ಉದುರುತ್ತಾ ಇದೆ, ಕಾಯಿ ಆಯ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ಹೂವಿಗೆ ಅದರದೇ ಅಂತ ಕಾಲಾವಧಿ ಇದೆ. ಒಂದು ಹೂವು ಆದ ತಕ್ಷಣ ಆ ಹೂವು ಬಾಡುವುದಕ್ಕಿಂತ ಮುಂಚೆ ಪಾಲಿನೇಷನ್ ಆಗಬೇಕು, ಪರಾಗಸ್ಪರ್ಶ ಕ್ರಿಯೆ ಆಗಬೇಕು. ಸೊ ಹೂವು ಬಾಡುವುದಕ್ಕಿಂತ ಮುಂಚೆ ಪರಾಗಸ್ಪರ್ಶ ಕ್ರಿಯೆ ಆಗಲಿಲ್ಲ ಅಂತ ಹೇಳಿದ್ರೆ ಹೂವು ಬಾಡ್ತದೆ, ಬಿದ್ದೋಗ್ತದೆ. ಸೊ ಆ ಹೂವು ಬಾಡೋದಕ್ಕಿಂತ ಮುಂಚೆ ಪರಾಗಸ್ಪರ್ಶ ಕ್ರಿಯೆ ಆಗ್ಬೇಕು ಅಂತ ಹೇಳಿದ್ರೆ ಜೇನು ಹುಳ ಇರಬೇಕಲ್ಲಿ. ಸೊ ಅದರಿಂದ ನಾನು ಹೇಳ್ತೀನಿ, ಜೇನು ಒಂದು ನಮಗೆ ಬೇಕಾದಂತಹ ಅತಿ ಅವಶ್ಯಕವಾದಂತಹ ಒಂದು ಉಪಯುಕ್ತವಾದಂತಹ ಕೀಟ. ಸೊ ನೈಸರ್ಗಿಕವಾಗಿ ಎಷ್ಟು ಪರಾಗಸ್ಪರ್ಶ ಕ್ರಿಯೆ ನಡೀತಿದೆಯೋ ಅದರಲ್ಲಿ 90% ಜೇನು ಹುಳಗಳಿಂದ ನಡೀತಿದೆ, ಇನ್ನು ಕೇವಲ ಒಂದು 10% ಬೇರೆ ಬೇರೆ ಹುಳಗಳಿಂದ ನಡಿಬಹುದು. ಯಾವುದು ಈಗ ಉದಾಹರಣೆಗೆ ಕಣ್ಜ, ಇನ್ನೊಂದು ಆ ರೀತಿ ಕೀಟಗಳಿಂದಲೂ ಸ್ವಲ್ಪ ಪರಾಗಸ್ಪರ್ಶ ಕ್ರಿಯೆಗಳು ನಡಿಬಹುದು. ಸೊ ಅದರಿಂದ ಜೇನು ಮಾನವ ಸಂಕುಲಕ್ಕೆ, ಅದರಲ್ಲೂ ವಿಶೇಷವಾಗಿ ನಮ್ಮ ರೈತರಿಗೆ ಬಹಳ ಮುಖ್ಯ. ಅದನ್ನ ಜೇನನ್ನ ಖಂಡಿತವಾಗಿನೂ ಸಾಕ್ಲಿಕ್ಕೆಲ್ಲ ಪ್ರಾರಂಭ ಮಾಡಲೇಬೇಕು. ಕರೆಗಳು ಬರಲಿಕ್ಕೆ ಪ್ರಾರಂಭ ಆಗಿದ್ದಾವೆ. ಯಾರು ಮೊದಲನೇ ಕರೆಯನ್ನು ಮಾಡಿದ್ದಾರೆ ನೋಡೋಣ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಹೇಳಿ. ನನ್ನ ಹೆಸರು ಜಯಪ್ರಕಾಶ್ ಅಂತ ಹೇಳಿ, ಅಳೈಕೆರೆಯಿಂದ. ಮಾತಾಡಿ ಜಯಪ್ರಕಾಶ್. ಸರ್, ಈಗ ಜೇನು ಕೃಷಿ ಮಾಡ್ಬೇಕು ಅಂದ್ರೆ ನಮ್ಮ ಮಲ್ನಾಡಲ್ಲಿ ಸೂಕ್ತದೆ, ಅದು ಮಾಡಬಹುದು ಔಟ್ ಸ್ಟಾರ್ಟ್ ಅನಿ ಜಯಪ್ರಕಾಶ್, ಈಗ ಜೇನು ಹುಳುಗಳನ್ನ ಸಾಕ್ಲಿಕ್ಕೆ ಮಲ್ನಾಡೇ ಅತಿ ಸೂಕ್ತವಾದಂತ ಪ್ರದೇಶ. ಯಾಕೆಂದ್ರೆ ಜಯಪ್ರಕಾಶ್ ಅಂದ್ರೆ ಜೆ ಪಿ ಅವರು ಯಾಕಂತ ಹೇಳಿದ್ರೆ, ಮಲ್ನಾಡಿನಲ್ಲಿ ನಿಮ್ಗೆ ಪ್ರತಿ ಸೀಸನ್ ನಲ್ಲೂ ಹೂಗಳು ಸಿಗ್ತಾ ಇರ್ತದೆ. ಒಂದಿಲ್ಲಿಂದ ಒಂದು ಹೂಗಳು ಜೇನುಗಾರಿಕೆಗೆ ಸಿಗ್ತಾ, ಜೇನು ಹುಳುಗಳಿಗೆ ಸಿಗ್ತಾ ಇರ್ತದೆ ಅದು ಅಲ್ವಾ. ಯಾಕಂತ ಹೇಳಿದ್ರೆ ನಮ್ಮ ಬೇರೆ, ಈಗ ನಮ್ಮ ಹಸಿಕೆರೆ ತಾಲೂಕು, ಚನ್ನರಾಯಪಟ್ಟಣ ತಾಲೂಕು ಆದ್ರೆ ನಮ್ಗೆ ಒಂದು ಸೀಸನ್ ಅಲ್ಲಿ ಹೂ ಸಿಗ್ತದೆ, ಮತ್ತೆ ಸೀಸನ್ ಹೂ ಸಿಗ್ಲಿಕ್ಕಿಲ್ಲ. ಓಕೆ, ಜೇನು ಹುಳುಗಳಿಗೆ. ಆದ್ರೆ ನಮ್ಮ ಮಲ್ನಾಡು ಸೀಸನ್ ಅಲ್ಲಿ ಹೇಳ್ಬಿಡ್ತೀನಿ ಜಯಪ್ರಕಾಶ್ ಅವ್ರು ಹೇಳ್ಬಿಡ್ತೀನಿ, ಕೇಳಿ. ಮಲ್ನಾಡಿನಲ್ಲಿ ಕಾಫಿ ಸೀಸನ್ ಕಾಫಿ, ಪೆಪ್ಪರ್ ಸೀಸನ್ ಪೆಪ್ಪರ್, ಅದ್ಬಿಟ್ರೆ ಕೆಲವೊಂದು ಅರಣ್ಯ ಗಿಡಗಳು, ಬೇಲಿ ಗಿಡಗಳು, ಈ ರೀತಿ ಅನೇಕ, ಜೊತೆಗೆ ಬಾಳೆ, ಸೊ ಈ ರೀತಿ ಅನೇಕ ಜಾತಿಯ ಮರಗಳು ಗಿಡಗಳು ಅಲ್ಲಿ ಇರೋದ್ರಿಂದ ಮಲೆನಾಡು ಜೇನುಗಾರಿಕೆಯನ್ನು ಮಾಡಲಿಕ್ಕೆ ಬಹಳ ಸೂಕ್ತ. ಸೊ ಅದರಿಂದ ದಯಮಾಡಿ ನೀವು ಜೇನುಗಾರಿಕೆಯನ್ನು ಪ್ರಾರಂಭ ಮಾಡಿ. ಕನಿಷ್ಠ ನಿಮಗೆ ಕಾಫಿಗಾಗ್ಲಿ ಅಥವಾ ಮಳೆ ಆದ್ರೂ ಮಳೆಗಾಲದಲ್ಲಿ ನೀವು ಸ್ವಲ್ಪ ಅದಕ್ಕೆ ಅದನ್ನ ಕಾಪಾಡ್ಬೇಕು. ನೀವು ಯಾವ ರೀತಿ ಕಾಪಾಡ್ಬೇಕು ಅಂತ ಹೇಳ್ತೀನಿ ನಾನು. ಈಗ ಉದಾಹರಣೆಗೆ ನಮ್ಮ ಜಿಲ್ಲೆನಲ್ಲಿ ಅತಿ ಹೆಚ್ಚು ನಾವು ಜೇನು ತರಬೇತಿಯನ್ನು ಕೊಡುವಂಥದ್ದು, ಅತಿ ಹೆಚ್ಚು ಜೇನಿಗೆ ಪ್ರೋತ್ಸಾಹನ ಕೊಡುವಂಥದ್ದು ಸಕಲೇಶ್ಪುರ, ಆಲೂರು, ಬೇಲೂರು, ಅರಕಲಗೂಡು ತಾಲೂಕುಗಳಲ್ಲಿ. ಯಾಕಂತ ಹೇಳಿದ್ರೆ ಅಲ್ಲಿ ರೈತರಿಗೂ ಸಾಕಷ್ಟು ಆಸಕ್ತಿ ಇದೆ, ಮತ್ತೆ ಅದಕ್ಕೆ ಬೇಕಾದಂತಹ ಸಸ್ಯ ಸಂಕುಲಗಳು ನಮ್ಮ ಜೇನು ಹುಳುಗಳಿಗೆ ಸಿಗೋದ್ರಿಂದ ನಾವು ಅದಕ್ಕೆ ಹೆಚ್ಚಿಗೆ ನಾವು ಅಲ್ಲಿ ಪ್ರೋತ್ಸಾಹ ಕೊಡ್ತಾ ಇದ್ದೇವೆ. ಈಗ ಉದಾಹರಣೆಗೆ ನಮ್ಮ ಸಕಲೇಶ್ಪುರದಲ್ಲಿ ನೀವು ನೋಡಿರ್ಬೋದು, ಅಲ್ಲಿ ಒಂದು ಜೇನು ಸಹಕಾರ ಸಂಘನೆ ಇದೆ ಸಕಲೇಶ್ಪುರದಲ್ಲಿ. ಹೌದೌದು, ಜೇನು ಸಹಕಾರ ಸಂಘನೆ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿಯ ರೈತರುಗಳು, ಸಕಲೇಶ್ಪುರದ ಭಾಗದ ರೈತರುಗಳು, ಆ ಕಡೆ ಮೂಡಿಗೆರೆ ಭಾಗದ ರೈತರುಗಳು, ಆ ಕಡೆ ಚಿಕ್ಕಮಗಳೂರು ಬೇರೆ ಬೇರೆ ತಾಲೂಕಿನ ರೈತರುಗಳು ಅಲ್ಲಿ ಮೆಂಬರ್ ಆಗಿ ಅವರು ಜೇನನ್ನ ಕೊಡೋದ್ರ ಜೊತೆಗೆ ಜೇನುತುಪ್ಪವನ್ನು ಸಂಸ್ಕರಣೆ ಮಾಡಿ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರು ಅಲ್ವಾ. ಸೊ ಅದರಿಂದ ನಿಮ್ಮ ಪ್ರದೇಶ ಜೇನುಗಾರಿಕೆ ಸೂಕ್ತವಾದ ಪ್ರದೇಶ, ನೀವು ತಕ್ಷಣ ನಮ್ಮ ಇಲಾಖೆಯನ್ನು ಸಂಪರ್ಕ ಮಾಡಿ ತರಬೇತಿಯನ್ನು ಪಡೆದುಕೊಳ್ಳಿ. ಸಂಪರ್ಕ ಮಾಡಬೇಕು ಸರ್ ನಿಮ್ಮನ್ನ? ತೋಟಗಾರಿಕೆ ಇಲಾಖೆ, ನಮ್ಮನ್ನಲ್ಲ, ನಿಮ್ಮ ಸಕಲೇಶ್ಪುರದಲ್ಲಿ ತೋಟಗಾರಿಕೆ ಇಲಾಖೆನ ಯಾವ ತಾಲೂಕು ಹೇಳಿ? ಸಕಲೇಶ್ಪುರ ತಾಲೂಕು. ಸಕಲೇಶ್ಪುರದಲ್ಲಿ ತೋಟಗಾರಿಕೆ ಇಲಾಖೆ ಇದೆ, ಅಲ್ಲಿ ಹೋಗಿ ಅಧಿಕಾರಿಗಳು ಇರ್ತಾರೆ, ಭೇಟಿ ಮಾಡಿ ಮಾಹಿತಿ ಕೊಡ್ತಾರೆ ನಿಮಗೆ, ಶುರು ಮಾಡಿಸಿ. ಆಯ್ತಾ? ಧನ್ಯವಾದ ಜಯಪ್ರಕಾಶ್ ಅವರೇ. ಇನ್ನೊಂದು ಕರೆ ಇದೆ, ನಾವು ಮುಂದಿನ ಕರೆಗೆ ಹೋಗ್ತೇವೆ. ಹಲೋ, ಹಲೋ, ನಮಸ್ತೆ. ರೇಡಿಯೋಯಿಂದ ದೂರ ಬಂದು ಮಾತನಾಡಿ. ಹಲೋ, ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ. ಕಡಿಮೆ ಮಾಡಿದೀನಿ ಸರ್. ನಿಮ್ಮ ಹೆಸರು ಹೇಳಿ. ನಾನು ಸಕಲೇಶ್ಪುರ ತಾಲೂಕು ಎತ್ತೂರು ಹಾಡ್ಲಹಳ್ಳಿ ಗೋವಿಂದೇಗೌಡ್ರು ಅಂತ ಸರ್. ಗೋವಿಂದೇಗೌಡ್ರೆ ಮಾತಾಡಿ. ಈಗ ಜೇನು ಸಾಕಲು ಏನೋ ಶುರುವಾಗಿದೆ ಸರ್. ಒಳ್ಳೆ ಕಾರ್ಯಕ್ರಮನೇ ನೀವು ಹಾಕಿದಿರಿ, ನಾನು ಪೆಟ್ಟಿಗೆ ಇಟ್ಟಿದ್ದೆ, ಒಂದೆರಡು ಇಟ್ಟಿದ್ದೀನಿ. ಆದ್ರೆ ಅವು ಈಗ ಏನಾಗಿದೆ ಅಂದ್ರೆ ಪಕ್ಕದ ತೋಟದಲ್ಲಿ ರೌಂಡ್ ಅಪ್ ಹೊಡಿತಾರೆ, ಅದು ವಿಷ ಪದಾರ್ಥ. ನನ್ನ ಏಲಕ್ಕಿ ತೋಟಕ್ಕೆ ಹುಳ ಬರ್ದು ಆ ಕಡೆ ಹೋಗ್ಬಿಡಿ ಅಂತ ನಾನು ತಡೆಯಕ್ಕಾಗಲ್ಲ. ಹೌದು, ತಡೆಯಕ್ಕಾಗಲಿಲ್ಲ. ಕೊಡ್ರಿ, ಕರೆಕ್ಟ್ ಕರೆಕ್ಟ್. ಆವಾಗ ಎಲ್ಲ ಸಾಯ್ತದೆ ಹುಳ, ಸಣ್ಣದಾಗ್ತಾ ಬರ್ತದೆ ಗೂಡು. ಹೌದು. ಆಮೇಲೆ ಏನಾಗ್ತದೆ ಅಂದ್ರೆ ಆ ಗೂಡನ್ನ ಮತ್ತೆ ನಾವಿಡ್ಬೇಕಂದ್ರೆ ಅದು ಮಳೆಗಾಲದಲ್ಲಿ ಚಿಕ್ಕದಾಗಿ ನಾವು ಏನ್ ಇದಕ್ಕೆ ಅದಕ್ಕೆ ಬೆಲ್ಲ ಸಕ್ಕರೆ ಎಲ್ಲ ಇಡ್ತೀನಿ. ಗೊತ್ತಾಯ್ತು, ಗೊತ್ತಾಯ್ತು. ಓಕೆ. ಆದ್ರೂ ಅದರ ಆಹಾರ ಸಾಲದೆ ಮೊದಲೇ ಸತ್ತೋಗ್ಬಿಡ್ತದೆ. ಯಾಕಂದ್ರೆ ಯಾವ ತೋಟದಲ್ಲೂ ರೌಂಡ್ ಅಪ್ ಹೊಡೆಯೋದು, ಈ ಕಳೆನಾಶಕ ಹೊಡೆಯೋದು, ಮತ್ತೆ ಈ ಕೀಟನಾಶಕ ಆಮ್ಲ ಕರಾಟೆ, ಹೌದು, ಇಂಥವುಗಳನ್ನು ಹೊಡಿತಾರೆ. ಅದಕ್ಕೆ ಏನ್ ಮಾಡ್ಬೇಕು ಸರ್ ನಾವು? ಏನಿಲ್ಲ, ಈಗ ಗೌಡ್ರೆ ಏನಾಗ್ತದೆ ಹೇಳ್ಬಿಡ್ತೀನಿ, ಮಾತಾಡ್ತೀನಿ ಬಿಡಿ. ಹೇಳಿದ್ದು ಅರ್ಥ ಆಯ್ತು ನಿಮಗೆ ಗೌಡ್ರೆ. ಈಗ ಏನಾಗ್ತದೆ, ಪಕ್ಕದ ತೋಟದವ್ರನ್ನ ಹೊಡಿಬೇಡಿ ಅಂತ ನೀವು ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ನೀವು ಬಾಕ್ಸ್ಗಳು ಇಡ್ತಿರ್ತೀರಿ. ನಾನು ಹೇಳೋದು, ಅವ್ರು ಯಾವತ್ತು ಹೊಡಿತಾರೆ ಅಂತ ನಿಮಗೆ ಮಾಹಿತಿ ಇದ್ರೆ ಅವರಿಗೆ ಪಕ್ಕದವ್ರಿಗೊಂದು ದಯಮಾಡಿ ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕು. ಏನಂತ ಹೇಳಿದ್ರೆ, ನೀವು ಯಾವತ್ತು ಔಷಧಿ ಹೊಡಿತೀರಿ ದಯಮಾಡಿ ಮಾಹಿತಿ ಕೊಡಿ ಅಂತ. ಒಂದು ದಿವಸ ಮುಂಚೆ ನಮ್ಮಲ್ಲಿ ಸಕ್ಕರೆ ಪಾಕ ಇದೆಯಲ್ವಾ, ಆ ಸಕ್ಕರೆ ಪಾಕವನ್ನು ಇಟ್ಬಿಟ್ಟು ರಾಣಿ ಗೇಟ್ ಹಾಕ್ಬಿಡ್ಬೇಕು, ಅಲ್ಲಿಗೆ ಗೇಟ್ ಹಾಕ್ಬಿಡ್ಬೇಕು ಯಾವುದು ಹೊರಗಡೆ ಹೋಗ್ದಂಗೆ. ಅದರಲ್ಲೂ ಒಂದು 5% 10% ಹೋಗ್ಬೋದು, ಸತೋಗ್ತಾವು ಅವ್ರಿಗೆ, ಅವಕ್ಕೆ ನಾವು ಹೆಚ್ಚಿಗೆ ಗಮನ ಕೊಡೋದು ಬೇಡ. ಆದರೆ ಅವ್ರು ಯಾವತ್ತು ಔಷಧಿ ಹೊಡೆದಿದ್ದಾರೆ ಅವತ್ತಿಂದ ಸುಮಾರು ಒಂದು 4-5 ದಿವಸ ತನಕ ಆ ನಮ್ಮ ಗೂಡುಗಳಿಗೆ ಬೇಕಾದ ಸಕ್ಕರೆ ಪಾಕವನ್ನು ಕೊಟ್ಟು ಆ ಗೇಟನ್ನು ಹಾಕ್ಬಿಟ್ರೆ ಖಂಡಿತವಾಗಿ ಹುಳುಗಳು ಹೋಗೋ ಸಂಖ್ಯೆ ಕಡಿಮೆ ಆಗ್ತದೆ, ನಾವು ಆಗುವಂತ ಅನಾಹುತವನ್ನ ಕಡಿಮೆ ಮಾಡಬಹುದು. ಇದು ಹೌದು ಖಂಡಿತ, ಯಾಕಂದ್ರೆ ಇದು ತುಂಬಾ ಕಂಪ್ಲೇಂಟ್ ಬರ್ತಾ ಇರ್ತದೆ ನಮಗೆ. ಪ್ರಾಚೀನ ಕಾಲದಿಂದ ಏನ್ ಮಾಡ್ತಾ ಇದ್ವಿ ಅಂದ್ರೆ, ಒಂದು ಹಳೆ ಮಡಿಕೆ ಇದ್ರೆ ಆ ಮಡಿಕೆಗೆ ಜೇನ್ಮೇಣ ತಿಕ್ಬಿಟ್ಟು, ಒಂದು ಸೊಪ್ಪು ಇರುತ್ತೆ ಎಲಗದ ಸೊಪ್ಪು ಅಂತ ತಿಕ್ಬಿಟ್ಟು ಒಂದ್ ಕಡೆ ಇಟ್ಬಿಟ್ರೆ ಗೂಡು ಬರ್ತಾ ಇತ್ತು, ತಂದ್ಬಿಟ್ಟು ಮನೆ ಹತ್ರ ಇಟ್ಟರೆ ಬಾರಿ ಚೆನ್ನಾಗಿ ಜೇನ್ ಕೊಡ್ತಾ ಇದ್ದು. ಹೌದು. ಆಮೇಲೆ ನಾವು ಈ ಡಬ್ಲಲ್ಲಿ ಇದ್ರೆ ಎಲ್ಲ ನಾವನ್ನ ಜೇನು ಇಲ್ಲಿದ್ರು ಪರವಾಗಿಲ್ಲ ತೋಟಕ್ಕೆ ಪರಾಗಸ್ಪರ್ಶ ಆಗುತ್ತೆ ಅಂತ ಅಲ್ಲಿ ಬಿಟ್ಕೊಂಡಿದ್ದೆ. ಹೌದು. ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಒಂದ್ ಕಡೆ ನಮ್ಗೆ ಈ ಕೆಂಪು ಹುಳ ಇದು ನಾವು ಇದಂತೀವಿ ಸಿಗಳಿಂತೀವಿ, ಆಮೇಲೆ ಇರುವೆ ತರ ಮರದಲ್ಲೆಲ್ಲ ಇರುವೆ ಇರ್ತದೆ ಏರಕ್ಕಿ ಕಾಫಿ ತೋಟದಲ್ಲಿ. ಆ ಇರುವೆ ಏನ್ ಮಾಡ್ತದೆ, ನಾವು ತಳದಿಂದ ನಾವ್ ಏನೇ ನೀರಿಟ್ಟು ನಾನು ಪ್ರಯತ್ನ ಪಟ್ಟೆ ತಳಗಡೆ ಒಂದು ಬಾಕ್ಸ್ ಇಟ್ಟು ನೀರಿಟ್ಟು, ಅದ್ ಮೇಲ್ಗಡೆ ಹೇಗ್ ಬರ್ತದೆ ಅಂತ ಗೊತ್ತಿಲ್ಲ, ಅದು ಓಡಿಸ್ಬಿಡ್ತದೆ. ಅದಕ್ಕೆ ಇವಕ್ಕೆಲ್ಲ ಇದರಿಂದ ಜೇನ್ ಸಾಕ್ಬೇಕನ್ನೋ ಆಸೆ ಇಲ್ಲ ಗೌಡ್ರೆ. ಈಗ ಅದು ಹೆಂಗ್ ಬರ್ತದೆ ಅಂತ ಹೇಳಿದ್ರೆ, ನೀವು ಕೆಳಗಡೆ ಏನು ಸ್ಟ್ಯಾಂಡ್ ಇಟ್ಟಿರ್ತೀರಲ್ಲ, ಸ್ಟ್ಯಾಂಡ್ ಅನ್ನ ಮಟ್ಟವಾಗಿ ಇಡಬೇಕು, ಕರೆಕ್ಟ್ ಆಗಿ ನೀರು ತುಂಬಿಸ್ಬೇಕು. ಜೊತೆಗೆ ಆ ರೀತಿ ಸಮಸ್ಯೆಗಳು ನಿಮ್ಗೆ ಎಲ್ಲಿ ಹೆಚ್ಚು ಕಂಡು ಬರ್ತದೋ, ಮೇಲೆ ಕೆಳಗೆ ಸ್ವಲ್ಪ ಗ್ರೀಸ್ ಅನ್ನ ಬೆಳಿಬೇಕು, ಒಂದ್ ಮೇಲೆ ಮತ್ತೆ ಕೆಳಗೆ ಗ್ರೀಸ್ ಬೆಳಿಬೇಕು, ಮಧ್ಯ ನೀರು ತುಂಬಬೇಕು. ಜೊತೆಗೆ ಅದಕ್ಕೆ ಯಾವುದೇ ರೀತಿಯ ರೆಂಬೆ ಕೊಂಬೆಗಳು ತಾಕಬಾರದು, ಯಾಕೆಂದ್ರೆ ನೀವು ಕೆಳಗಡೆ ಎಲ್ಲ ಬಿಗಿ ಮಾಡಿರ್ತೀರಿ, ರೆಂಬೆ ಕೊಂಬೆ ತಾಕಿದ್ರೆ ಮೇಲಿಂದ ಬರ್ತವೆ ಅವುಳುಗಳು. ಸೊ ಆ ರೆಂಬೆ ಕೊಂಬುಗಳು ತಾಕ್ದಂಗೆ ನೋಡ್ಕೊಳ್ಬೇಕು. ಜೊತೆಗೆ ನೀವು ಇಲ್ಲಿ ಕಟ್ಟಿರ್ತೀರಿ, ಯಾವುದೋ ಒಂದು ಅಗ್ಗ ಕಟ್ಟಿರ್ತೀರಿ, ಅಗ್ಗ ನೆಲಕ್ಕೆ ಬಿದ್ದಿರ್ತದೆ, ಅಗ್ಗದಿಂದ ಮೇಲಕ್ಕೆ ಬರ್ತವವು. ಜೊತೆಗೆ ಏನೋ ಕಡ್ಡಿ ಇಟ್ಟಿರ್ತೀರಿ, ಕಡ್ಡಿ ಕೆಳಗಡೆ ಬಿದ್ದಿರ್ತದೆ, ಅದರಿಂದ ಮೇಲಕ್ಕೆ ಬರ್ತವೆ. ಸೊ ಯಾವುದೇ ಒಂದು ವಸ್ತು ಕಾಂಟ್ಯಾಕ್ಟ್ ಇಲ್ಲ ಅಂತ ಹೇಳಿದ್ರೆ ಇರುವೆಗಳು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಯಾವುದೋ ಒಂದು ವಸ್ತು ಕಾಂಟ್ಯಾಕ್ಟ್ ಇರ್ತದೆ, ಅದನ್ನ ನೀವು ಗಮನಿಸ್ಬೇಕು. ಅದನ್ನ ಅದಕ್ಕೆ ನಾನೇನು ಹೇಳೋದು ನಿಮ್ಗೆ ಕಿವಿ ಮಾತು ಅಂತ ಹೇಳಿದ್ರೆ ಗೌಡ್ರೆ, ಪ್ರತಿ ಎರಡು ದಿವಸಕ್ಕೊಮ್ಮೆ ನೀವು ಖಂಡಿತವಾಗಿನ ಜೇನು ಪೆಟ್ಟಿಗೆನ ಪರೀಕ್ಷಿಸ್ತಾ ಇರ್ಬೇಕು. ನೀವು ಪ್ರತಿ ಎರಡು ದಿವಸಕ್ಕೊಮ್ಮೆ, ನಿಮ್ಮಲ್ಲಿ ಉದಾಹರಣೆಗೆ 10 ಬಾಕ್ಸ್ ಇದ್ರೆ, ನೀವು 10 ಬಾಕ್ಸ್ ಅನ್ನ ಪರೀಕ್ಷೆ ಮಾಡ್ಲಿಕ್ಕೆ ನಿಮ್ಗೆ ಕೇವಲ 20 ನಿಮಿಷ ಸಾಕು. ಹೋಗೋದು, ಅದನ್ನ ಎತ್ತೋದು, ನೋಡೋದು, ನೆಕ್ಸ್ಟ್ ಅದನ್ನ ಪಕ್ಕಕ್ಕೆ ಹೋಗಿ, ಅದರ ನಿಮ್ಗೆ ಅದು ಚಲನವೆಲ್ಲ ಗೊತ್ತಾಗ್ಬಿಡ್ತದೆ. ಅಲ್ಲಿ ಅಲ್ಲಿ ಅಲ್ಲಿ ಸೇರ್ಕೊಂಡಿದ್ಯಾ, ಅಲ್ಲಿ ಬೇರೆ ಅದ್ರದ್ದು ಬೇರೆ ಬೇರೆ ಹುಳುಗಳು ಸೇರ್ಕೊಂಡಿದ್ಯಾ, ಇರುವೆ ಸೇರ್ಕೊಂಡಿದ್ಯಾ, ಇನ್ನೊಂದು ಸೇರ್ಕೊಂಡಿದ್ಯಾ, ಅದು ನಿಮಗೆ ತಕ್ಷಣ ಗೊತ್ತಾಗ್ತದೆ. ನೀವು ತಕ್ಷಣ ಗಮನಿಸ್ತಾ ಇರ್ಬೇಕು ಅದನ್ನ. ಸೊ ಅವಾಗ ನಿಮ್ಗೆ ಖಂಡಿತವಾಗಿನೂ ಸುಲಭವಾಗಿ ಜೇನು ಹುಳುಗಳು ಯಾವ ರೀತಿ ಸಮಸ್ಯೆಗೆ ಸಿಕ್ಕಾಯ್ಕೊಂಡಿದೀವಿ ಅಂತ ನೋಡ್ಬೋದು ನೀವು. ಆಮೇಲೆ ಅದನ್ನ ಸಾಕ್ಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ನೀವೇನ್ ಮಾಡ್ಬೇಕು, ನಮ್ಮ ಇಲಾಖೆಯಿಂದ ತರಬೇತಿ ಕಾರ್ಯಕ್ರಮಗಳನ್ನ ಕೊಡ್ತೀವಿ. ಆ ತರಬೇತಿ ಕಾರ್ಯಕ್ರಮದಲ್ಲಿ ನೀವು ಖಂಡಿತವಾಗಿ ಭಾಗವಹಿಸಿದ್ರೆ ನಿಮ್ಗೆ ಈ ವಿಷಯದ ಬಗ್ಗೆ ಎಲ್ಲ ಮಾಹಿತಿ ಸಿಗ್ತದೆ. ಅವಾಗ ನಿಮ್ಗೆ ಆ ಜೇನನ್ನ ಸಾಕ್ಲಿಕ್ಕೆ ಅನುಕೂಲ ಆಗ್ತದೆ ಕೊಟ್ರೆ. ಆಮೇಲೆ ಇನ್ನೊಂದು ಏನಂತ ಸರ್ ಅಂದ್ರೆ, ಈಗ ನಮ್ಮ ಸಕಲೇಶ್ಪುರದಲ್ಲಿ ಜೇನ್ ಸೊಸೈಟಿ ಇದೆ. ಆ ಜೇನ್ ಸೊಸೈಟಿಯಲ್ಲಿ 150ಗೆ ಒಂದು ಲೀಟರ್ ಕೊಡ್ತಾರೆ, 160 ರೂಪಾಯಿ ಒಂದು ಲೀಟರ್ ಬಾಟ್ಲಿ ಕೊಡ್ತಾರೆ. ಅದೇ ನಾಟಿನಲ್ಲಿ ಇಲ್ಲಿ ನಮ್ಮ ಅಂಗಡಿನಲ್ಲಿ 600 ರೂಪಾಯಿ 800 ರೂಪಾಯಿ ಮಾರ್ತಾರೆ. ನಾನು ಅಲ್ಲಿಗೂ ಹೋಗಿ ಹೇಳಿದೆ, ನಿಮ್ದನ್ನೇ ತಗೊಂಡು ಹೋಗ್ಬಿಟ್ಟು ಬೆರೆಸ್ಬಿಟ್ಟು ಆ ಹೋಮ್ ಸ್ಟೇ ಅವರು ಇವರು ಬಂದ್ರು 800 ರೂಪಾಯಿ ನಾವು ಕೊಳ್ಳಕ್ಕಾಗುತ್ತಾ ಅಂತ ಹೇಳಿದೆ. ಅದೊಂದಾಯ್ತು. ಎರಡನೇ, ನನಗೆ ಪೆಟ್ಟಿಗೆ ಬೇಕು ಅಂತ ಕೇಳಿದಾಗ ನಿಮ್ಮ ವಿಜಯ ತೋಟಗಾರಿಕೆ ವಿಜಯ ಚಿತ್ರ ಅವ್ರ ಹತ್ರ ಹೋಗಿದೆ, ಎರಡು ಕೊಡ್ತೀನಿ ಒಂದ್ ಕೊಡ್ತೀನಿ, ನನಗೆ 10 ಕೊಡಿ ಇಟ್ಟ ಮೇಲೆ ದೊಡ್ಡದಾಗಿ ಮಾಡ್ಬೇಕು, ಪರಿಶ್ರಮ ಗುರಿ ಸಾಧನೆ ಮಾಡ್ಬೇಕು ಅಂದ್ರೆ ದೊಡ್ಡದಾಗಿರ್ಬೇಕು. ಒಂದ್ ಪೆಟ್ಟಿಗೆ ಇಟ್ಕೊಂಡು ನಾನು ಏನು ಮಾಡಕ್ಕಾಗಲ್ಲ. 1968 ಜೇನು ಬಗ್ಗೆ ಸಾಕಷ್ಟು ಆಸಕ್ತಿ ಇದ್ದು ಈಗಾಗಲೇ ತರಬೇತಿ ಆಗಿದ್ರೆ ನೋಡಿ, ಯಾವ್ದಾರ ಬೇರೆ ಯೋಜನೆ ಕೊಡಿಸ್ತೇನೆ ಬನ್ನಿ ನಿಮ್ಗೆ. ಎಲ್ಲರೂ ಕೊಡಿಸಿ ಸರ್, ಖಂಡಿತ ಬರ್ಕೊಳ್ತೀನಿ, ಖಂಡಿತ ಖಂಡಿತ. ಧನ್ಯವಾದಗಳು. ನಮಸ್ಕಾರ ಸರ್. ಜೇನಿನ ಮಹತ್ವದ ಬಗ್ಗೆ ನಾವು ಮಾತನಾಡಿದ್ವಿ. ಈಗ ಜಯಪ್ರಕಾಶ್ ಅವರು, ಗೋವಿಂದಗೌಡರು ಒಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರು. ಈಗ ನಾನು ಸಕಲೇಶ್ಪುರದಿಂದ ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಅವರು ಪ್ರಶ್ನೆಗಳನ್ನ ಕೇಳಿ ಸಕಲೇಶ್ಪುರದಿಂದ. ಹೌದೌದು. ಇನ್ನೊಂದು ಕರೆ ಇದೆ ನೋಡೋಣ, ಯಾರು ಮಾಡಿದ್ದಾರೆ. ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಬಾಲಸುಬ್ರಹ್ಮಣ್ಯ. ತಿಪ್ಟೂರಾ? ಹೌದು, ಮಾತಾಡಿ ಬಾಲಸುಬ್ರಹ್ಮಣ್ಯ ಅವರೇ. ಸರ್, ಇಲ್ಲಿ ತಂಬಾಕು ಜಾಸ್ತಿ ಬೆಳೀತಾರೆ, ಬರೀ ತಂಬಾಕೆ ಬೆಳೆಯೋದು. ಇಲ್ಲೂ ಬೆಳೆಯಕ್ಕೆ ಸಾಕಾಗುತ್ತಾ ಜೇನನ್ನ ಅಂತ? ಅಲ್ಲ, ತಿಪ್ಟೂರಲ್ಲಿ ಯಾವ ಭಾಗದಲ್ಲಿ ಬೆಳೀತಾರೆ ತಂಬಾಕು? ತಂಬಾಕು ಪಿರಿಯಾಪಟ್ಟಣ ತಾಲೂಕು ಕಿತ್ತೂರು. ಅಲ್ಲ, ನಿಮ್ದು ಯಾವ ಊರು? ಕಿತ್ತೂರು. ಕಿತ್ತೂರು ಕಿತ್ತೂರು ಕಿತ್ತೂರು ಯಾವ ತಾಲೂಕು? ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ. ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು ಬಿಡಿ. ಬಾಲಸುಬ್ರಹ್ಮಣ್ಯ ಅವರೇ, ಈಗ ಏನಾಗ್ತದೆ, ನಿಮ್ಮಲ್ಲಿ ತಂಬಾಕು ಓನ್ಲಿ ಸೀಸನಲ್ ಬೆಳೆಯೋದು ಅಲ್ವಾ? 4-5 ತಿಂಗಳು ಇರ್ತದೆ, ಆನಂತರ ತಂಬಾಕು ತೆಗ್ದಾಕ್ತಾರೆ. ತಂಬಾಕು ತೆಗೆದ್ಮೇಲೆ ಅಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾರೆ, ಬೇರೆ ತರಕಾರಿ ಬೆಳೆಗಳನ್ನ ಬೆಳೀತಾರೆ. ಜೊತೆಗೆ ಅಲ್ಲಿ ಸುತ್ತಮುತ್ತ ಬಾಳೆ ತೋಟಗಳು ಇರ್ತವೆ, ಸುತ್ತಮುತ್ತ ತೆಂಗಿನ ತೋಟಗಳು ಇರ್ತವೆ, ಅಡಿಕೆ ತೋಟಗಳು ಇರ್ತವೆ. ಅದರಿಂದ ಜೇನು ಬೆಳೆಲಿಕ್ಕೆ ಏನು ಸಮಸ್ಯೆ ಇಲ್ಲ. ಈಗ ನಿಮ್ಮ ಎಕರೆ, ನಿಮ್ಮ ಉದಾಹರಣೆಗೆ 5 ಎಕರೆ ಇದ್ರೆ ಅಥವಾ 2 ಎಕರೆ ಇದ್ರೆ, ನೀವು ಖಂಡಿತವಾಗಿನೂ 2-3 ಜೇನು ಕುಟುಂಬಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಕಾರಣ ಏನಂತ ಹೇಳಿದ್ರೆ ಬಾಲಸುಬ್ರಹ್ಮಣ್ಯ ಅವರೇ, ಜೇನು ಬರೀ ನಿಮ್ಮ ತೋಟಕ್ಕೆ ನೋಡೋದಿಲ್ಲ, ಅದು ಅದರದ ಹೋಗುವಂತ ಅಂತರ ಸುಮಾರು 2-3 ಕಿಲೋಮೀಟರ್ ದೂರಕ್ಕೆ ಹೋಗ್ತದೆ ಅದು ತುಪ್ಪವನ್ನು ತರಲಿಕ್ಕೆ. ಅದು ಪ್ರತಿದಿನ 2-3 ಕಿಲೋಮೀಟರ್ ಆ ಕಡೆ ಈ ಕಡೆ ಸುತ್ತಾಡ್ತದೆ. ಅದು ಸುತ್ತಾಡಿ ಜೇನು ಪರಾಂಗವನ್ನು ಕಲೆಕ್ಟ್ ಮಾಡ್ಕೊಂಡು ಬಂದು ನಂತರ ಅದು ಜೇನು ತುಪ್ಪವನ್ನು ಮಾಡ್ತದೆ ಅದು. ಅದರಿಂದ ಜೇನು ಸಾಕಣೆ ಮಾಡಲಿಕ್ಕೆ 2-3 ಭಾಗ ಸಾಕಣೆ ಮಾಡಲಿಕ್ಕೆ ಕೇವಲ ತಂಬಾಕು ಬಿಟ್ಟು ಬೇರೆ ಬೆಳೆ ಬೆಳೆದ್ರೂ ಅವಕಾಶ ಇದೆ, ದಯಮಾಡಿ ಸಾಕಿ ಅದನ್ನ, ಏನು ಸಮಸ್ಯೆ ಇಲ್ಲ. ಅಲ್ಲ ಆದ್ರೂ ಈ ತಂಬಾಕು ಬಿಟ್ಟು ಬೇರೆ ಬೆಳೆ ಬೆಳೀತಾರಲ್ಲ ಅವರು ಇದನ್ನೆಲ್ಲ ಹೊಡಿತಾರಲ್ಲ ಸರ್, ಸ್ಪ್ರೇ ಹೊಡಿತಾರೆ. ಹೌದು, ಈಗ ಸ್ಪ್ರೇ ಹೊಡೆದ್ರ ಬಗ್ಗೆ ನಾನು ಈಗಾಗಲೇ ಮಾತಾಡಿದೆ ನಿಮ್ಗೆ, ಒಬ್ಬ ಇವ್ರು ಗೋವಿಂದೇಗೌಡರು ಪ್ರಶ್ನೆ ಕೇಳಿದ್ರು, ಅವ್ರಿಗೆ ಹೇಳಿದೆ ನಾನು ಸ್ಪ್ರೇ ಹೊಡೆದಂತ ಸಂದರ್ಭದಲ್ಲಿ ಹೌದು ನಾವೇನ್ ಮಾಡ್ಬೇಕು ಅಂತ. ಈಗ ಬಾಲಸುಬ್ರಹ್ಮಣ್ಯ ಅವರೇ, ನೈಸರ್ಗಿಕವಾಗಿಯೂ ಜೇನು ಹುಳುಗಳಿದೆ ಅಲ್ವಾ? ನಾವು ಆಗ್ಲೂ ಸಿಂಪರಣೆ ಮಾಡ್ತಾ ಇದ್ದೋ, ಹೌದಲ್ವಾ? ಈಗಲೂ ಸಿಂಪರಣೆ ಮಾಡ್ತಾ ಇದ್ದೀವಿ, ಈಗಲೂ ಸಿಂಪರಣೆ ಮಾಡ್ತಾ ಇದ್ದೀವಿ. ಖಂಡಿತವಾಗಿನೂ ಆ ಸಿಂಪರಣೆ ಮಾಡೋದನ್ನೇ ಒಂದು ಕಾರಣ ಇಟ್ಕೊಂಡು ನಾವು ಜೇನು ಸಾಕಾಣಿಕೆ ಮಾಡೋದು ಬಿಡೋದು ಬೇಡ. ಅದು ಸಾಕಷ್ಟು ನಿರ್ವಹಣೆ ಮಾಡಲಿಕ್ಕೆ 2-3 ಕ್ರಮಗಳಿದೆ, ಅದನ್ನು ಅನುಸರಿಸಬೇಕಾಗ್ತದೆ. ನಾವು ಅನುಸರಿಸಿ ನೀವು ಜೇನು ಸಾಕಾಣಿಕೆಯನ್ನು ಮಾಡಿದರೆ ಖಂಡಿತವಾಗಿ ನೀವು ಜೇನು ಸಾಕಾಣಿಕೆ ಮಾಡ್ಬೋದು. ಮಾಡಿ, ಧೈರ್ಯ ಮಾಡಿ ಮಾಡಿ, 2-3 ಬಾಕ್ಸ್ ಮಾಡಲಿಕ್ಕೆ ಏನು ಸಮಸ್ಯೆ ಇಲ್ಲ, ಮಾಡಿ 2-3 ಬಾಕ್ಸ್. ಆಮೇಲೆ ಇನ್ನೊಂದು, ಇದು ಜೇನು ಎಲ್ಲಿದೆ ಕಟ್ಟುತ್ತೆ ಅಲ್ಲಿಗೆ ಈ ಕಣಜ ಬಂದು ಸೇರ್ಕೊಳ್ಳುತ್ತಲ್ಲ. ಹೌದು, ನೀವು ನಾನು ಅದನ್ನೇ ಹೇಳ್ತಾ ಇದ್ದೆ, ಕಣಜ ಜೇನುಗೆ ಒಂದು ಅದು ಸಮಸ್ಯೆ ಮಾಡುವಂತ ಒಂದು ಉಳು ಕಣಜ. ಸೊ ಅದರಿಂದ ನೀವೇನ್ ಮಾಡ್ಬೇಕು, ಇಲ್ಲಿ ನೀವು ಜೇನನ್ನ ಇಟ್ಟಿದ್ದೀರಿ ಬಾಕ್ಸ್ಗಳನ್ನ, ಅದನ್ನ ಪ್ರತಿ 2 ದಿನಕ್ಕೊಮ್ಮೆ ನೀವು ಚೆಕ್ ಮಾಡ್ತಾ ಇರಬೇಕಾಗ್ತದೆ. ಕಣಜ ಬಂದ ದಿನವೇ ನಿಮಗೆ ಗೊತ್ತಾಗ್ಬಿಡ್ತದೆ ಅದು ಕಣಜ ಬಂದಿದೆ, ಜೇನು ಹುಳುಗಳ ಇದ್ರ ಮೇಲೆ ಗೊತ್ತಾಗ್ಬಿಡ್ತದೆ. ನೀವು ಅದನ್ನ ಡೈಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಹೌದೌದು, ಅದನ್ನೇ ಹೇಳ್ತಿರೋದು, ಅದನ್ನೇ ಹೇಳ್ತಿರೋದು ನಿಮ್ಗೆ, ನಿಮಗೆ ತಕ್ಷಣ ಗೊತ್ತಾಗ್ಬಿಡ್ತದೆ. ಅವಾಗ ಏನ್ ಮಾಡ್ಬೇಕಾಗ್ತದೆ, ನೀವು ಬಾಕ್ಸ್ ಅನ್ನ ಕ್ಲೀನ್ ಮಾಡ್ಬೇಕಾಗ್ತದೆ ಅಷ್ಟೇ, ಸಿಂಪಲ್. ಕ್ಲೀನ್ ಮಾಡಿ ಅದನ್ನ ಓಡಿಸ್ಬೇಕಾಗ್ತದೆ ಕಣಜನ ಬರದಂಗೆ, ಅದನ್ನ ಮಾಡ್ಬೇಕು. ಅದೇನಿಲ್ಲ, ಈಗ ಸಮಸ್ಯೆಗಳು ಇರ್ತವೆ, ಸಮಸ್ಯೆಗಳು ಜೊತೆಗೆ ನಮ್ಗೆ ಪರಿಹಾರಗಳು ಇರ್ತವೆ. ನಾವು ಸಾಕಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಕಾಡ್ದುಂಬಿ ಅಂತ ಯಾವ್ದು ಇಲ್ವಲ್ಲ, ತುಡುವೆ ಜೇನ್ ಅಂತ ಇದೆ, ಕಾಡ್ದುಂಬಿ ಅಂತ ಯಾವ್ದು ಇಲ್ಲ. ಕಾಡ್ದುಂಬಿ ಅಂದ್ಬಿಟ್ಟು ಯಾವ್ದು ಇಲ್ಲಿ ಆಕಾಶವಾಣಿಯಲ್ಲಿ ಹೇಳಿದ್ರು, ಮೈಸೂರು ಆಕಾಶವಾಣಿಯಲ್ಲಿ. ಇಲ್ಲ ಇಲ್ಲ, ಕಾಡ್ದುಂಬಿ ಅಂತ ಯಾವ್ದು ಇಲ್ಲ, ತುಡುವೆ ಜೇನ್ ಅಂತ ಇದೆ, ಹೆಜ್ಜೇನ್ ಇದೆ, ತುಡುವೆ ಜೇನ್ ಇದೆ, ಆಮೇಲೆ ಮುಜಂಟ ಜೇನ್ ಅಂತ ಇದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಾವು ಮುಂದಿನ ಕರೆಗೆ ಹೋಗ್ತೇವೆ. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ನಮ್ಮ ಹೆಸರು ನಾಗರಾಜ್ ಅಂತ, ಓರಿಮಂಗಲಾಪುರ ಗಂಚಿ ಹೋಗ್ಲಿ ಅರ್ತಿ ಇರತ್ತಲ್ಲ. ಮಾತಾಡಿ ನಾಗರಾಜ್. ಸರ್, ಈಗ ಹೆಜ್ಜೇನ್ ಇರುತ್ತಲ್ಲ, ಆ ಜೇನಿನ ತುಪ್ಪ ಶ್ರೇಷ್ಠನ ಇಲ್ಲ ಕಡ್ಡಿಲ್ ಕಟ್ಟಿರ್ತಲ್ಲ, ಹಳ್ಳಿಗಳಲ್ಲಿ ಕಡ್ಡಿಲಿ ರೋಜ ಕಡ್ಡಿ ಅದು ಇದು ಕಡ್ಡಿಲಿ ಕಟ್ಟುತ್ತಲ್ಲ, ಆ ತುಪ್ಪ ಶ್ರೇಷ್ಠನ ಮತ್ತೆ ಎಷ್ಟು ವರ್ಷ ಇಟ್ಬೋದು ತುಪ್ಪನ? ಜೇನು ತುಪ್ಪನ ನೀವು ಎಷ್ಟು ವರ್ಷ ಬೇಕಾದ್ರೂ ಇಡಬಹುದು ನಾಗರಾಜು. ಎಕ್ಸ್ಪೈರಿ ಡೇಟ್ ಇಲ್ಲ ನಾಗರಾಜು. ಜೇನು ತುಪ್ಪನ ನೀವು ಕರೆಕ್ಟ್ ಆಗಿ ಸರಿಯಾಗಿ ಪ್ಯಾಕ್ ಮಾಡಿಟ್ರೆ ಎಷ್ಟು ವರ್ಷ ಬೇಕಾದ್ರೂ ಇಡಬಹುದು ನಾಗರಾಜು. ಆಯ್ತಾ, ಒಂದೇ ಪ್ರಶ್ನೆ, ಒಂದೇದು ಉತ್ತರ. ಎರಡನೇದು, ನೀವು ಜೇನು ಗುಣಮಟ್ಟ ಹೆಜ್ಜೇನದಾಗ್ಲಿ ತುಡುವೆ ಜೇನದಾಗ್ಲಿ ಯಾವುದೇ ಜೇನು ಗುಣಮಟ್ಟ ಆಗ್ಲಿ, ಅದು ಎಲ್ಲಿಂದ ಯಾವ ಜಾತಿಯ ಹೂಗಳಿಂದ ಮಾಡಿದೆ ಅನ್ನೋದ್ರ ಮೇಲೆ ಮುಖ್ಯ. ಈಗ ಯಾವ ಜಾತಿಯ ಹೂಗಳು, ಅದು ಬೇರೆ ಬೇರೆ ಜಾತಿಯ ಹೂಗಳಿದೆ. ಈ ಉದಾಹರಣೆಗೆ ಸಾಸಿವೆ ಹೂ ಟೈಮ್ ಅಲ್ಲಿ ಸಾಸಿವೆದು ಬಹಳ ಅದು ಏನು ಆಯುರ್ವೇದಿಕ್ ಆಗಿ ಅಥವಾ ಇದಕ್ಕಾಗಿ ಉಪಯೋಗ ಮಾಡ್ತಾರೆ ಅದನ್ನ. ಸಾಸಿವೆ ಕಾಲದಲ್ಲಿ ಬೆಳೆದಂತ ತುಪ್ಪವನ್ನ ಆಯುರ್ವೇದಿಕ್ಗೆ ಉಪಯೋಗ ಮಾಡ್ತಾರೆ ವಿಶೇಷವಾಗಿ ಅದನ್ನ. ಸೊ ಆ ರೀತಿ, ಹೌದೌದೌದು, ಆ ರೀತಿ ಯಾವ ಹೂವಿನ ಟೈಮ್ ಅಲ್ಲಿ ಜೇನುತುಪ್ಪ ಬರ್ತದಲ್ಲ, ಆ ಹೂವಿನ ಜಾತಿದು ಪರಾಗದ್ರು ಗುಣಮಟ್ಟದ ಮೇಲೆ ಜೇನುತುಪ್ಪದ ಗುಣಮಟ್ಟ ಅವಲಂಬಿತ ಆಗಿರ್ತದೆ. ಸೊ ಅದರಿಂದ ನಿಮ್ಗೆ ಹೆಜ್ಜೇನು ಮತ್ತೆ ತುಡುವೆ ಜೇನು ಇದೆಲ್ಲ, ಬಟ್ ಹೆಜ್ಜೇನು ಸ್ವಲ್ಪ ಗುಣಮಟ್ಟ ಚೆನ್ನಾಗಿರ್ತದೆ. ಯಾಕಂತ ಹೇಳಿದ್ರೆ ಹೆಜ್ಜೇನು ತುಂಬಾ ದೂರ ಪ್ರಯಾಣ ಮಾಡಿ ಪರಾಗವನ್ನ ತಂದು ಅದು ಜೇನುತುಪ್ಪ ಮಾಡ್ತದೆ ಅದು. ಆಯ್ತಾ, ಆಮೇಲೆ ಹೆಜ್ಜೇನಿಗೆ ನಮ್ಮಂತ ಮನುಷ್ಯನ ಕಾಟ ಕಡಿಮೆ ಅದಕ್ಕೆ. ಅದು ಸುಮಾರು ತುಪ್ಪವನ್ನ 3-4 ತಿಂಗಳು 5-6 ತಿಂಗಳು ಮಾಡ್ತದ ಅದು ಅಲ್ವಾ. ಸೊ ಅದರಿಂದ ಸ್ವಲ್ಪ ಗುಣಮಟ್ಟದಲ್ಲಿ ಹೆಜ್ಜೇನು ಬೇರೆ ಹೆಜ್ಜೇನಿಗೆ ಕಂಪೇರ್ ಮಾಡಿ ಇವು ಹೋಗುವಂಥದ್ದು ಬರೀ 2-3 ಕಿಲೋಮೀಟರ್ ಹೋಗ್ತದೆ. ಹೆಜ್ಜೇನು ನಿಮ್ಗೆ 8-10 ಕಿಲೋಮೀಟರ್ ತನಕ ಹೋಗಿ ಅದು ಪರಾಗವನ್ನ ಸಂಗ್ರಹ ಮಾಡ್ಕೊಂಡು ಬಂದು ಜೇನುತುಪ್ಪ ಮಾಡೋದ್ರಿಂದ ಅದ್ರ ಸ್ವಲ್ಪ ಜೇನುತುಪ್ಪ ಚೆನ್ನಾಗಿರ್ತದೆ, ಏನ್ ಸಮಸ್ಯೆ ಇಲ್ಲ. ಜೇನುತುಪ್ಪ ಹುಳುಗಳಿಗಿಂತ ಹೂವಿನ ಕ್ವಾಲಿಟಿ ಮೇಲೆ ಅವಲಂಬಿತ ಆಗಿರ್ತದೆ. ಅಲ್ಲ ಸರ್, ಈಗ ಜೇನುತುಪ್ಪ ಔಷಧಿ ಗುಣಗಳಿಗೆ ಉಪಯೋಗಿಸಬಹುದು ಮನೆಯಲ್ಲಿ ಏನಾದ್ರೂ ಗಾಯ ಮತ್ತೊಂದು? ಖಂಡಿತ ನಾಗರಾಜು, ಈಗ ನಾನೇ ಬೆಳಿಗ್ಗೆ ಉಪಯೋಗ ಮಾಡ್ತೀನಪ್ಪ, ಕೆಂಪ್ಲಾಗ್ತದೆ ಅಂತ ಜೇನುತುಪ್ಪ ಅರಿಶಿನ ಬೆಳ್ಳುಳ್ಳಿ ತಿಂತೀನಿ ನಾನು, ಕೆಂಪ್ಲಾಗ್ತದೆ ಹೋಗ್ತದೆ ಅಂತ. ಕೆಲವೊಬ್ರು ಕೆಲವೊಬ್ರನ್ನ ಸಣ್ಣಾಗ್ಬೇಕು ಅಂತ ಬೆಳಿಗ್ಗೆ ಎದ್ದು ನಿಂಬೆ ರಸ ಜೇನುತುಪ್ಪ ಕುಡಿತಾರೆ, ತುಂಬಾ ಗುಣಗಳಿದೆ ಅದರಲ್ಲಿ. ನಮ್ಮಪ್ಪ ಅಮ್ಮ ಜೇನುತುಪ್ಪ, ಈಗ ಮಕ್ಕಳಿಗೆ ಕೆಮ್ಲ ಕೆಮ್ಲ ಆದ್ರೆ ಸ್ವಲ್ಪ ಜೇನುತುಪ್ಪ ಅರ್ಶನ ಕೊಡ್ತಾರೆ ಮಕ್ಕಳಿಗೆ ಕೆಮ್ಲ ಬಾರದು. ಮಾಡಿರಲ್ಲ ನೀವೆಲ್ಲ ನಿಮ್ಗೆಲ್ಲ ಗೊತ್ತು ನೋಡಿ, ಎಲ್ಲ ಗೊತ್ತು ನಿಮ್ಗೆ, ಎಲ್ಲ ಮಾಡ್ತಾರೆ, ಎಲ್ಲಾನು ಉಪಯೋಗ ಮಾಡ್ತಾರೆ. ಜೇನಿಗೆ ಅದೇ ಆದಂತ ಆಯುರ್ವೇದಿಕ್ ಗುಣಗಳಿದೆ, ಔಷಧಿ ಗುಣಗಳಿದೆ ಅದಕ್ಕೆ. ಉಪಯೋಗ ಮಾಡಿ, ನೀವು ಬರೀ ಜೇನುತುಪ್ಪ ಎಲ್ಲಿ ಸಿಕ್ತಿದ ತಕ್ಷಣ ಅದು ಒಂದಿನ ತಂದು ತಿನ್ನೋದು ಬಿಟ್ಬಿಟ್ಟು ಅದನ್ನ ಸ್ವಲ್ಪ ಪ್ರತಿದಿನ ತಿನ್ನೋದಕ್ಕೆ ಒಂದೊಂದು ಸ್ಪೂನ್ ತಿನ್ನೋದಕ್ಕೆ ಪ್ರಾಕ್ಟೀಸ್ ಮಾಡಿ, ಒಳ್ಳೇದಾಗ್ತದೆ, ಆಯುರ್ವೇದಿಕ್ ಒಳ್ಳೇದಾಗ್ತದೆ. ಧನ್ಯವಾದ ನಾಗರಾಜ್ ಕರೆ ಮಾಡಿದ್ದಕ್ಕಾಗಿ. ಸರ್, ಮುಂದಿನ ಕರೆಗಳಿಗೆ ಹೋಗೋದು ಬೇಡ, ನಮ್ಗೆ ಸಮಯ ಕಡಿಮೆ ಇದೆ. ಅದಕ್ಕಿಂತ ಮೊದಲು ಈ ತೋಟಗಾರಿಕೆ ಇಲಾಖೆಯಿಂದ ಈಗ ಜೇನುಗಾರಿಕೆ ಬಹಳ ಒಂದು ಮುಖ್ಯವಾದಂತಹ ಒಂದು ವ್ಯವಸಾಯ ಅಥವಾ ಒಂದು ಸಾಕಾಣಿಕಾ ಕ್ರಮ. ಅದನ್ನು ನಾವುಗಳು ಏನು ಮಾಡಬೇಕಾಗ್ತದೆ, ಗಮನ ಇಟ್ಟು ಸ್ವಲ್ಪ ಸಾಕಾಣಿಕೆ ಮಾಡಿದ್ರೆ ಭಾಳ ಅನುಕೂಲ ಆಗ್ತದೆ. ತೋಟಗಾರಿಕೆ ಇಲಾಖೆಯಿಂದ ಏನು ಅವಕಾಶ ಇದೆ ಅಂತ ಹೇಳಿದ್ರೆ, ತೋಟಗಾರಿಕೆ ಇಲಾಖೆಯಿಂದ ಅವರಿಗೆ ತರಬೇತಿ ಕೊಡಲಿಕ್ಕೆ ಅವಕಾಶ ಇದೆ. ತರಬೇತಿ ಕೊಡ್ತೀವಿ ಅವರಿಗೆ. ಯಾರು ಜೇನು ಸಾಕಾಣಿಕೆ ಮಾಡಲಿಕ್ಕೆ ಆಸಕ್ತರಾಗಿದ್ದಾರೋ ಅವರಿಗೆ 3 ದಿವಸದ ತರಬೇತಿ ಕಾರ್ಯಕ್ರಮಗಳನ್ನ ಕೊಡ್ತೀವಿ ಅವರಿಗೆ. ಅವ್ರಿಗೆ ಮತ್ತೆ ಅದನ್ನ ಪ್ರಾಕ್ಟಿಕಲ್ ಆಗಿ ತರಬೇತಿ ಕಾರ್ಯಕ್ರಮಗಳನ್ನ ಕೊಡುವಂಥದ್ದು. ಮತ್ತೆ ಅವರಿಗೆ ನಮ್ಮಲ್ಲಿ ಎಲ್ಲ ಜೇನು ಕೇಂದ್ರಗಳಿದೆಯಲ್ಲ, ಆ ಕೇಂದ್ರಗಳಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ಅವರಿಗೆ ಪ್ರಾಕ್ಟಿಕಲ್ ಆಗಿ ತರಬೇತಿಯನ್ನು ಕೊಡ್ತೀವಿ. ಒಂದು ಎರಡನೇದು ಅವರಿಗೆ ಅವ್ರಿಗೆ ಬೇಕಾದಂತಹ ಕುಟುಂಬ ಮತ್ತೆ ಪೆಟ್ಟಿಗೆ ಎರಡನ್ನು ನಾವು ಅವರಿಗೆ ಸಹಾಯಧನ ರೂಪದಲ್ಲಿ ಕೊಡ್ತೀವಿ. ಈಗ ಒಂದು ಕುಟುಂಬ ಮತ್ತೆ ಕಾಲ್ದೋನಿಗೆ 4,000 ಒಟ್ಟು ಖರ್ಚಾಗ್ತದೆ ಅವರಿಗೆ. ನಮ್ಮ ಇಲಾಖೆ ಕಡೆಯಿಂದ ಶೇಕಡ 50% ದರದಲ್ಲಿ ಅವರಿಗೆ ಸಬ್ಸಿಡಿ ಕೊಟ್ಬಿಡ್ತೀವಿ ಅವರಿಗೆ. ಸೊ ಕುಟುಂಬ ಮತ್ತೆ ಕಾಲ್ದೋನ ಖರೀದಿ ಮಾಡ್ಕೊಂಡ್ರೆ ಕೊಡ್ತೀವಿ, ಅಥವಾ ನಮ್ಮ ಕಡೆಯಿಂದಲೇ ಅವ್ರು ಕೆಲವೊಂದು ನಮ್ಮ ಕಡೆಯಿಂದ ಎಂಪ್ಯಾನಲ್ ಆಗಿರುವಂತಹ ಒಂದು ಸರಬರಾಜುದಾರರಿದ್ದಾರೆ, ಅವ್ರ ಹಣ ತರಿಸಿಕೊಡ್ತೀವಿ ಅವರಿಗೆ. ಸೊ ಎರಡು. ಮೂರನೇದು ಜೇನುಗಾರಿಕೆಗೆ ಬೇಕಾದಂತಹ ಸಲಕರಣೆಗಳು, ಅದು ಯಾವುದು, ಉದಾಹರಣೆಗೆ ಸ್ಟ್ಯಾಂಡ್ ಆಗ್ಬೋದು, ಅದರದ್ದು ಇದು ಯಾವುದು ಪೆಟ್ಟಿಗೆ, ಅಥವಾ ಪೆಟ್ಟಿಗೆ ಅನ್ನೋದಕ್ಕೆ ಸ್ಟ್ಯಾಂಡು, ಮತ್ತೆ ಎಕ್ಸ್ಟ್ರಾಕ್ಟರ್ ತುಪ್ಪವನ್ನು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ತೆಗಿಲಿಕ್ಕೆ ಬೇಕಾದಂಥ ಮಿಷೀನು, ಮತ್ತೆ ಮಾಸ್ಕ್ ಏನಾದ್ರು ಮಾಸ್ಕು, ಮತ್ತೆ ಊದು ಒಂದು ಮಿಷೀನು, ಈ ರೀತಿಯ ಜೇನುಗಾರಿಕೆಗೆ ಬೇಕಾದಂಥ ಎಲ್ಲ ರೀತಿಯ ಸಲಕರಣೆಗಳನ್ನ ಅವರಿಗೆ ರಿಯಾಯಿತಿ ದರದಲ್ಲಿ ಅಥವಾ ಸಬ್ಸಿಡಿ ದರದಲ್ಲಿ ಸಹಾಯದ ರೂಪದಲ್ಲಿ ರೈತರಿಗೆ ಕೊಡ್ತೀವಿ ನಾವು. ಸೊ ಒಟ್ಟಾರೆಯಾಗಿ ಜೇನುಗಾರಿಕೆಯನ್ನು ಸಮಗ್ರವಾಗಿ ನಮ್ಮ ಜಿಲ್ಲೆಯಲ್ಲಿ ನಾವು ಪ್ರೋತ್ಸಾಹ ಮಾಡಲಿಕ್ಕೆ ಅನೇಕ ಯೋಜನೆಗಳು ಹಮ್ಮಿಕೊಂಡಿದ್ದೇವೆ. ಸೊ ರೈತರುಗಳು ಮುಂದೆ ಬರಬೇಕಾಗ್ತದೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ಅಂತೇಳಿದ್ರೆ ಯಾರೋ ಒಬ್ಬರು 50 ಬಾಕ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ ನೋಡಿ, ಅವರಿಗೆ ಮಧುವನ ಅಂತ ಒಂದು ಸ್ಕೀಮಲ್ಲಿ ಸುಮಾರು 25 ಬಾಕ್ಸು ಮತ್ತು ಈ ರೀತಿ ಎಲ್ಲ ಸಲಕರಣೆಗಳನ್ನ ಒಟ್ಟಿಗೆ ಸುಮಾರು 1,00,000 ಪ್ಯಾಕೇಜು, 1,00,000 ಟೋಟಲ್ ಕಾಸ್ಟ್, ಅದಕ್ಕೆ ನಾವು 50,000 ರೂಪಾಯಿನ ಸಬ್ಸಿಡಿ ದರದಲ್ಲಿ ಕೊಟ್ಬಿಡ್ತೀವಿ ಅವರಿಗೆ. ಸೊ 1,00,000 ಬೇಕಾದಂಥ 25 ಬಾಕ್ಸು ಪ್ಲಸ್ ಎಲ್ಲ ರೀತಿಯ ಸಲಕರಣೆಗಳನ್ನೆಲ್ಲ ಖರೀದಿ ಮಾಡಿದರೆ ಅವರಿಗೆ ಸಹಾಯಧನವನ್ನು ಕೊಡ್ತೀವಿ. ಒಟ್ಟಾರೆಯಾಗಿ ಜೇನುಗಾರಿಕೆಯನ್ನು ನಮ್ಮ ರೈತರ ಮಧ್ಯದಲ್ಲಿ ನಾವು ಪರಿಚಯ ಮಾಡಬೇಕು, ಮತ್ತು ಜೇನು ಹುಳುಗಳನ್ನ ಸಾಕಾಣಿಕೆ ಮಾಡಲಿಕ್ಕೆ ಅವರಿಗೆ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು, ಪ್ರೋತ್ಸಾಹ ಕೊಡಬೇಕಂತೇಳಿ ಇಲಾಖೆ ಈಗಾಗಲೇ ಕಾರ್ಯೋನ್ಮುಖರಾಗಿ ಪ್ರತಿ ತಾಲೂಕುಗಳು ಈಗ ತರಬೇತಿ ಕಾರ್ಯಕ್ರಮಗಳನ್ನು ಮುಗಿಸ್ತಾ ಇದ್ದೀವಿ. ಜೊತೆಗೆ ರೈತರನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಎಲ್ಲಿ ಪಿಟಿಕೆ ಕಾಲೋನಿಗಳು ಬೇಕು ಸಲಕರಣೆ ಅದನ್ನು ಸಹ ನಾವು ಪಟ್ಟಿ ಮಾಡಿ ರಜೆ ಕೊಡಲಿಕ್ಕೆ ಕ್ರಮ ಕೈಗೊಳ್ತಾ ಇದ್ದೇವೆ. ಅಂತಿಮವಾಗಿ ಈ ಜೇನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೃಷಿಕರಿಗೆ ಏನು ಹೇಳಿಕ್ ಇಷ್ಟಪಡ್ತೀರಿ? ಈಗ ಜೇನು ನಮಗೆ ಬೇಕಾದ ನಾನು ಈಗಾಗಲೇ ಹೇಳಿರುವಂತೆ ಒಂದು ಉಪಯುಕ್ತವಾದಂತಹ ಬಹಳ ಮುಖ್ಯ ಕೀಟ. ನಮಗೆ ಯಾವುದೇ ಬೆಳೆಯಾಗಲಿ, ಅದು ಉದಾಹರಣೆಗೆ ತೆಂಗಿನ ಬೆಳೆಗೆ ನಮ್ಮ 4-5 ತಾಲೂಕುಗಳು ಏನಿದೆ, ಅರಸೀಕೆರೆ, ಚನ್ನರಾಯಪಟ್ಟಣ, ಒಳನರಸೀಪುರ, ಹಾಸನ, ಬೇಲೂರು ತಾಲೂಕುಗಳೇನಿದೆ, ತೆಂಗಿನಲ್ಲೂ ಸಹ ನಾವು ಜೇನು ಸಾಕಾಣಿಕೆ ಮಾಡ್ಬೋದು. ಮತ್ತೆ ಬೇರೆ ಬೇರೆ ಮಲೆನಾಡು ಭಾಗದಲ್ಲಂತೂ ಜೇನನ್ನ ಅದನ್ನ ಸ್ವಾಭಾವಿಕವಾಗಿ ಸಾಕ್ತಾ ಇದ್ದಾರೆ, ಸ್ವಾಭಾವಿಕವಾಗಿ ಸಾಕ್ಬೋದು ನಾವು. ಸೊ ಜೇನುಗಾರಿಕೆಗೆ ಬಗ್ಗೆ ಮಾಹಿತಿ ತಿಳ್ಕೊಂಡು, ಯಾಕಂತ ಹೇಳಿದ್ರೆ ಈಗ ಕಾಡು ಒಂದು ಶಿಶು ಹೋಗ್ತಾ ಇದೆ, ನಾವೇ ಜೇನು ಸಾಕ್ಲೇಬೇಕು. ನಾವೀಗ ಕಾಡಿನಲ್ಲಿಲ್ಲ, ಈಗ ಹಿಂದೆ ನಮ್ಮ ಹಳ್ಳಿಗಳಲ್ಲಿ ಅಕ್ಕಪಕ್ಕ ಸಾಕಷ್ಟು ಕಾಡಿತ್ತು ಅಥವಾ ಮರಗಿಡಗಳಿದ್ದು ಜೇನು ಕಟ್ಕೊಳ್ಳುವಂಥದ್ದು ಮಾಡ್ತಾ ಇತ್ತು. ಈಗ ಹೆಜ್ಜೆನು ಕಾಲೋನಿಗಳು ಸಾಕಷ್ಟು ಕಡಿಮೆ ಆಗ್ತಾ ಇದೆ ಈಗ. ಸೊ ಅದರಿಂದ ನಾವು ಜೇನು ಹುಳುಗಳನ್ನ ಸಾಕ್ಲೇಬೇಕು. ಜೇನು ಹುಳುಗಳನ್ನ ನಾವು ಹೇಗೆ ನಮ್ಮ ಮನೆಯಲ್ಲಿ ಹಸು ಸಾಕ್ತೀವಿ ಅಥವಾ ನಾಯಿ ಸಾಕ್ತೀವಿ, ಹೇಗೆ ನಾವು ಬೆಕ್ಕು ಸಾಕ್ತೀವಿ, ಆ ರೀತಿಯ ಒಂದು ಸಾಕುವ ಪ್ರಾಣಿ ರೀತಿಯಿಂದ ನಾವು ಸಾಕಿದ್ರೆ ಖಂಡಿತವಾಗಿ ಜೇನು ಉಳಿತದೆ. ಜೊತೆಗೆ ನಮ್ಮ ಇಳುವರಿ ನಾನು ಹೇಳಿದ್ನಲ್ಲ, ಕನಿಷ್ಠ 25% ಗರಿಷ್ಠ 90% ತನಕ ಇಳುವರಿಯನ್ನು ಹೆಚ್ಚಾಗ್ತದೆ. ಸೊ ಅದರಿಂದ ಎಲ್ಲ ರೈತ ಬಾಂಧವರು ನಮ್ಮ ಇಲಾಖೆಗೆ ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡೆದು ಜೇನುಗಾರಿಕೆಯನ್ನು ಪ್ರಾರಂಭ ಮಾಡೋದನ್ನು ನನ್ನ ಆಶಯ. ಒಳ್ಳೆಯದು ಸರ್, ಇವತ್ತಿನ ನಮ್ಮ ಪಲಸಿರಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಕೃಷಿಯಲ್ಲಿ ಜೇನು ಹುಳುಗಳ ಮಹತ್ವ ಹಾಗೂ ಜೇನುಗಾರಿಕೆಗೆ ಇಲಾಖೆಯ ಪ್ರೋತ್ಸಾಹದಾಯಕ ಯೋಜನೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ರಿ, ನಮ್ಮ ಕೇಳುಗರ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿದ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ನಮ್ಮ ನಿಲಯದಿಂದ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕಾ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತ ಬಾನುಲಿ ಸರಣಿಯಲ್ಲಿ ಕೃಷಿಯಲ್ಲಿ ಜೇನುಹುಳುಗಳ ಮಹತ್ವ ಹಾಗೂ ಜೇನುಗಾರಿಕೆಗೆ ಇಲಾಖೆಯ ಪ್ರೋತ್ಸಾಹದಾಯಕ ಯೋಜನೆಗಳ ಕುರಿತು ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಡಾ ಎಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂಧನ್. ತಾಂತ್ರಿಕ ಸಹಕಾರ ನಾಗರಾಜು ಕೆಎಸ್ ಮತ್ತು ಡಿ ಅರವಿಂದನ್. ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಎಲ್ಲಾ ರೈತ ಬಾಂಧವರಿಗೂ ಧನ್ಯವಾದಗಳು. ಇದು ಇಂದಿನ ಕಿಸಾನ್ ವಾಣಿ ಕೃಷಿರಂಗ. ನೂರ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಅಚ್ಚುಮೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ ಸರಿಯಾಗಿ 6:30. ಈಗ ಕೇಳಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಅಂತ್ಯಾಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ. 7:00 ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಭಾರತದ ಮಾನ್ಯ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟವನ್ನುದ್ದೇಶಿಸಿ ಮಾಡಿದ ಭಾಷಣದ ಕನ್ನಡ ಅವತರಣಿಕೆಯ ಪ್ರಸಾರ. 7:45 ಚಿತ್ರಗೀತೆಗಳು. ರಾತ್ರಿ 9:00 ರಾಜ್ಯದಲ್ಲಿ ನಡೆದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂಭ್ರಮಾಚರಣೆಯ ಬಾನುಲಿ ವರದಿ. 10:00 ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಯವರು ರಾಷ್ಟವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:05 ಚಿಂತನ ಡಾಕ್ಟರ್ ಡಿ ಶೀಲಾಕುಮಾರಿ ಅವರಿಂದ. 6:20 ಭಕ್ತಿಗೀತೆಗಳ ಕಾರ್ಯಕ್ರಮ ಸ್ತುತಿ ಮಲ್ಲಿಕ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು. 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ.